पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, खुद पता चलती थी। माटी की तरह और लो पहली वाली बात कहा, पर हम तो संग ही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा खा और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, रूप में बाल सफेद नहीं किए हैं। ठीक है भाई, मैं भी आज से पहले खेती शुरू करूंगा। माटी से प्रेम की परंपरा है परंपरागत खेती। ಈಗ ರೈತರಿಗೆ ಸಲಹೆ. ಅಡಿಕೆ, ತೆಂಗು, ಕರಿಮೆಣಸು, ವೆನಿಲ್ಲಾ, ಏಲಕ್ಕಿ, ಬಾಳೆ ಇತ್ಯಾದಿ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನು ಕರ್ನಾಟಕ ರಾಜ್ಯದ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅಧಿಕ ಕ್ಷೇತ್ರದಲ್ಲಿ ಬೆಳೆಯಲಾಗುತ್ತದೆ. ಅಡಿಕೆಯನ್ನು ಮುಖ್ಯವಾಗಿ ಭಾರತ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಶ್ರೀಲಂಕಾ, ಚೀನಾ, ಜಾವಾ, ಫಿಲಿಪೈನ್ಸ್ ಮುಂತಾದ ದೇಶಗಳಲ್ಲಿ ಬೆಳೆಯಲಾಗುತ್ತಿದ್ದು ಭಾರತವು ಕ್ಷೇತ್ರ ಮತ್ತು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಉತ್ಪಾದನೆ ಹಾಗೂ ಗುಣಮಟ್ಟ ಗಣನೀಯವಾಗಿ ಕುಸಿಯುತ್ತಿದೆ. ಪರಿಸರ ಹಾಗೂ ವಾತಾವರಣದ ಪ್ರಭಾವದಿಂದ ಅಡಿಕೆಯು ಹಲವಾರು ರೋಗ ಕೀಟಗಳಿಗೆ ತುತ್ತಾಗುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣ. ಅಡಿಕೆಗೆ ಬರುವ ಅನೇಕ ರೋಗಗಳಲ್ಲಿ ಕೊಳೆ ರೋಗ ಅತಿ ಮುಖ್ಯವಾಗಿದ್ದು ಶೇಕಡಾ 30-100% ಇಳುವರಿ ಕಡಿಮೆಯಾಗಿದೆ. ಅಡಿಕೆಗೆ ಮಾರಕವಾಗಿ ಪರಿಣಮಿಸಿರುವ ಕೊಳೆ ರೋಗವು ಪ್ರತಿ ವರ್ಷ ಮಳೆಗಾಲ ಪ್ರಾರಂಭವಾದ ಕೂಡಲೇ ಕಂಡುಬರುವುದು. ಈ ರೋಗವು ಕಂಡುಬಂದಾಗ ಮೊದಲಿಗೆ ಕಾಯಿಗಳ ಮೇಲೆ ತೊಟ್ಟಿನ ಕೆಳಭಾಗದಲ್ಲಿ ಎಳೆಯ ಕಾಯಿಗಳ ಮೇಲೆ ಎಣ್ಣೆಯಿಂದ ಒದ್ದೆಯಾದಂತಹ ಕಂದು ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ನಂತರ ಎಳೆಯ ಕಾಯಿಗಳು ತೊಟ್ಟಿನಿಂದ ಕಳಚಿ ಕೆಳಗೆ ಬಿದ್ದು ಅಪಾರ ಹಾನಿಯನ್ನುಂಟು ಮಾಡುತ್ತದೆ. ರೋಗವು ತೀವ್ರವಾದಾಗ ಕಾಯಿಗಳ ಮೇಲೆ ಬೂದು ಬಣ್ಣದ ಶಿಲೀಂಧ್ರವನ್ನು ದೂರದಿಂದಲೇ ಕಾಣಬಹುದು. ಈ ಹಂತದಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಕೈಗೊಳ್ಳದಿದ್ದಲ್ಲಿ ಶಿಲೀಂಧ್ರವು ಸುಳಿಯ ಮುಖಾಂತರ ಗಿಡವನ್ನು ಪ್ರವೇಶಿಸಿ ಸುಳಿಯ ಸಾವಿಗೆ ಕಾರಣವಾಗುತ್ತದೆ. ಇದಕ್ಕೆ ಸುಳಿ ಕೊಳೆ ರೋಗ ಎಂದು ಕರೆಯುತ್ತಾರೆ. ಕೊಳೆ ರೋಗವು ಫೈಟಾಪ್ತೆರಾ ಅರೇಕೆ ಎಂಬ ಮಣ್ಣಿನಲ್ಲಿ ವಾಸಿಸಿ ಅಭಿವೃದ್ಧಿಗೊಂಡು ಪಸರಿಸುವ ಶಿಲೀಂಧ್ರದಿಂದ ಬರುತ್ತಿದ್ದು ಕಡಿಮೆ ಉಷ್ಣಾಂಶ, ಹೆಚ್ಚು ಮಳೆ, ತೇವಾಂಶದಿಂದ ಕೂಡಿದ ವಾತಾವರಣ ಹಾಗೂ ಬಿಟ್ಟು ಬಿಟ್ಟು ಬರುವ ಬಿಸಿಲು ಮತ್ತು ಮಳೆ ಈ ಶಿಲೀಂಧ್ರದ ಪಸರಿಸುವಿಕೆಗೆ ಸಹಕಾರಿ. ಈ ಕೊಳೆ ರೋಗದ ಸಮಗ್ರ ನಿರ್ವಹಣೆ ಹೇಗೆಂದರೆ, ಕೊಳೆ ರೋಗ ತಗುಲಿ ಕೆಳಕ್ಕೆ ಬಿದ್ದ ಕಾಯಿಗಳು ಮತ್ತು ರೋಗ ತಗುಲಿದ ಹಳೆ ಸಿಂಗಾರ ಇತರೆ ಭಾಗಗಳಲ್ಲಿ ರೋಗಾಣುಗಳು ಬದುಕಿ ರೋಗದ ಸೋಂಕನ್ನು ಹರಡುವುದರಿಂದ ಅವುಗಳನ್ನು ಆರಿಸಿ ತೋಟದ ಹೊರಗೆ ಗುಂಡಿ ತೋಡಿ ಮುಚ್ಚಿ ತೋಟದ ನೈರ್ಮಲ್ಯತೆಯನ್ನು ಕಾಪಾಡಬೇಕು. ತೋಟಗಳಲ್ಲಿ ಅಂತರ್ಜಲದ ಮಟ್ಟ ಯಾವಾಗಲೂ 3 ಅಡಿ ಕೆಳಗಿರುವಂತೆ ನೋಡಿಕೊಳ್ಳಬೇಕು. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಕಾಲುವೆಗಳನ್ನು ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಬಸಿಗಾಲುವೆಗಳ ನಿರ್ವಹಣೆಯ ಕ್ರಮವನ್ನು ಕೈಗೊಳ್ಳಬೇಕು. ಬೇವಿನ ಹಿಂಡಿ ಮತ್ತು ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾವನ್ನು ಇತರೆ ಸಾವಯವ ಗೊಬ್ಬರದ ಜೊತೆಗೆ ಮುಂಗಾರಿನ ಪೂರ್ವದಲ್ಲಿ ಪ್ರತಿ ಗಿಡಕ್ಕೆ ಬೆರೆಸಿಕೊಡುವುದರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತದೆ. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಆ

ಪದೇ ನಾಮರ